ಸಮಸ್ತು ಮಾ ವಿದ್ವೈ ಓಂ ಶಾಂತಿ ಶಾಂತಿ ಶಾಂತಿ. ಕಶ್ಚಿತ್ ಸ್ವಯಂ ನಿತ್ಯಂ ಅಹಂ ಪ್ರತ್ಯಯಲಂಬನಃ ಅವಸ್ಥಾತ್ರಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ ಯೋ ವಿಜಾನಾತಿ ಸಕಲಂ ಜಾಗ್ರತ್ಸುಷುಪ್ತಿಷು ತದ್ವೃತ್ತಿ ಸದ್ಭಾವಂ ಅಭಾವಮಹಮಿತ್ಯಯಂ. ಅಸ್ತಿ, ಇದೆ, ಅದಾವುದು ಕಶ್ಚಿತ್, ಅದಾವುದು ಇದೆ. ಯಾವುದದು ಇದೆ ಎನ್ನುವುದೊಂದು ಈ ಸೌಮ್ಯ ಸತ್ ಈವ ಆಸೀತ್. ಮುಂದಿನ ಬೇಕಾಗಿದೆ ಅನ್ನುವುದೊಂದು ಅವಾಗಿವಾಗದ ನಿತ್ಯಂ ಸದಾ ಸದ್ಭಾವಂ ಎಂದೆಂದಿಗೂ ಇದೆ ಎನ್ನುವುದೊಂದು ಇದೆ. ಯಾರಿಂದಾಗಿದೆ? ಯಾರಿಂದಲೂ ಇಲ್ಲ, ತನ್ನಷ್ಟಕ್ಕೆ ತಾನು ಇದೆ. ಸ್ವಯಂ ಯಾಕೆ ಗೊತ್ತಾಗಬೇಕಿದು? ಇಲ್ಲಿ ಇದು ಹಾಗೆ ಬೆಕ್ಫಾಸ್ಟ್ ಬೀಗ ಬೀಗ ಮುಂದ್ಕೊಂಡ್ಬಿಡಿಯ ಪಾಪ. ಸನ್ಯಾಸಿ ಬಿಡಿಯದ ನನಗೆ ಇಲ್ಲಿ ದೃಷ್ಟಿ ಆಗ್ತದ ಅಂತ ಈಗ ದಕ್ಷಿಣಾಮೂರ್ತಿಗೂ ಕಣ್ಣು ಬಿಡಿಸ್ತಾರಂತೆ. ಅಲ್ಲಿ ನೆದರಿಗೆ ಹೋಗಿ ನಾವು ನಿಂದಿರ್ಬೇಕು. ಅವ್ರು ಸನ್ಯಾಸ ಅಂತ ಅವ್ರು ಹುಡುಗಿದ್ದಾರೆ. ಎಂಟು ವರ್ಷ ಏನ್ ಮಾಡೋದಪ್ಪ? ಈಗ ಹೋಗ್ಬರಲ್ಲ ಏನ ಭಜನೆ ಮಾಡೋದು ಸ್ವಯಂ ಅಸ್ತಿ ಕಶ್ಚಿತ್ ಕಶ್ಚಿತ್ ಸ್ವಯಂ ಅಸ್ತಿ ಅದಾವುದು ಒಂದು ಇದೆ ಎನ್ನುವುದು ಇದೆ. ಸ್ವಲ್ಪ ಅಲಂಕಾರ ಎಲ್ಲ ಪ್ರಾಬ್ಲಮ್ ಇದೆ ನಿಮ್ಗಳು. ಅದೇ ಜರ್ ಜರ್ ನಮ್ದು ಶ್ರದ್ಧ ಬರಬಾರ್ದು. ಎಲ್ಲೋ ವಾಯಗಳು ಕುಡ್ಕೊಂಡ ಕಶ್ಚಿತ್ ಇಲ್ಲ ಹೋಗಿ ಮತ್ತೆ ಅದಾವುದೋ ಒಂದು ಇದೆ ಎನ್ನುವುದು ಇದೆ. ಹೇ ಸೌಮ್ಯ ಸತ್ ತುತ್ರ ಆಸೀತ್ ಇದೆ ಎನ್ನುವುದು ಇದೆ, ಅದು ಎಲ್ಲಿದೆ? ಅವಸ್ಥಾತ್ರಯ ಸಾಕ್ಷಿ ಸನ್, ಅವಸ್ಥಾತ್ರಯ ಸಾಕ್ಷಿ, ಜಾಗೃತ ಸ್ವಪ್ನ ಸುಷುಪ್ತಿ ಅನ್ನುವ ಅನುಭವ ಕ್ಷೇತ್ರ. ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟು ಇವೆ? ಮೂರು ಕ್ಷೇತ್ರಗಳಿವೆ. ಈ ಮೂರು ಕ್ಷೇತ್ರಗಳಲ್ಲಿ ಅನೇಕ ಅನೇಕ ಅನುಭವಗಳು, ಅನುಭವಗಳ ಪ್ರವಾಹ ಸ್ಥೂಲವಾಗಿ ಸೂಕ್ಷ್ಮವಾಗಿ ಸದಾ ಕಾಲವೂ ಕೂಡ ಪ್ರವಾಹವಾಗ್ತಾ ಇರ್ತದೆ. ಹೇಗಿದೆ? ಅಹಂ ಪ್ರತ್ಯಯ ಆಲಂಬನ ಹೇಗಿದೆ? ನಾನು ನಾನು ನಾನು ನಾನು ನಾನು ಪುರತಿ ಹುತ್ಸ್ವಯಂ ಪೂರ್ಣ ಸತ್ಯ ಸ್ವಯಂ ಸ್ಫೂರ್ತಿ ಪ್ರತಿ ಕ್ಷಣವು ಪುಟಿತಾ ಇದೆ. ನಾನು ನಾನು ನಾನು ನಾನು ನಾನು ತಿಳಿದಾಗ ನಾನು, ತಿಳಿಯದೆ ಇದ್ದಾಗ ನಾನು, ತಿಳಿದದ್ದು ನಾನು, ತಿಳಿಯದೆ ಇದ್ದದ್ದು ನಾನು, ನಾಲ್ಕಿನ ತಿಳಿವಿಗೆ ಯಾವ ಭೇದವೂ ಇಲ್ಲದೆ ತಾನೇ ತಾನಾಗಿ, ತಿಳಿದೇ ತಾನಾಗಿ ಇದೆ. ತಿಳಿದದ್ದಕ್ಕೂ ತಿಳಿವು, ತಿಳಿಯದೇ ಇದ್ದದ್ದಕ್ಕೂ ತಿಳಿವು, ತಿಳಿಯಬೇಕಾದದ್ದಕ್ಕೂ ತಿಳಿವು, ಎಚ್ಚರದ ತಿಳಿವು, ಸ್ವಪ್ನದ ತಿಳಿವು, ಗಾಢ ನಿದ್ರೆಯಲ್ಲಿ ಏನೂ ಇಲ್ಲ ಎನ್ನುವ ತಿಳಿವು, ಇದು ತಾನೇ ತಾನಾಗಿರುವ ಈ ತಿಳಿವು ಅರ್ಥಾತ್ ಅರಿವು ಅರ್ಥಾತ್ ಕಾನ್ಶಿಯಸ್ನೆಸ್ ಅವೇರ್ನೆಸ್. ಇದು ಇಲ್ಲದೇ ಇದ್ದ ಕ್ಷಣವೇ ಇಲ್ಲ. ನೀವೆಲ್ಲರೂ ಇಲ್ಲಿಗೆ ಬಂದಾಗ ಮಾತ್ರ ಈ ಲೈಟ್ ಹತ್ತಿ ನಿಮ್ಮನ್ನು ಬೆಳಗೋದಿಲ್ಲ. ನೀವಿಲ್ಲಿ ಬರದೇ ಇದ್ದಾಗ ಕೂಡ ಇದು ಲೈಟ್ ಬೆಳಗುತ್ತದೆ. ಯಾರನ್ನ ಬೆಳಗುತ್ತದೆ? ಯಾರೂ ಇಲ್ಲ ಅನ್ನೋದನ್ನು ಬೆಳಗುತ್ತದೆ. ಇದ್ದದ್ದನ್ನು ಬೆಳಗುತ್ತದೆ, ಇಲ್ಲದ್ದನ್ನು ಬೆಳಗುತ್ತದೆ. ಬೆಳಗುತ್ತಾ ಇರುವುದೇ ಈ ಆತ್ಮನ ಸ್ಥಿತಿ. ಸ್ವಯಂ ಇದು ತಿಳಿಯೋದು ಹೇಗೆ? ಪಂಚಕೋಶ ವಿಲಕ್ಷಣ ಕೋಶ ವಿಜ್ಞಾನ, ಕೋಶ ವಿಜ್ಞಾನ. ಕೋಶಗಳು ಅಂದ್ರೆ ಪದರಿನಂತೆ ಪದರು, ಕ್ಯಾಬೇಜ್ ಪದರು, ಈರುಳ್ಳಿ ಪದರು. ಹಾಗೆ ನಮಗೆಲ್ಲರಿಗೂ ಕೂಡ ಐದು ಪದರುಗಳಿವೆ. ಹೌದ ಸ್ವಾಮಿ? ಒಂದೊಂದನ್ನ ಸುಳ್ಕೋಬೇಕ. ಇವು ಸುಲಿಯುವಂತಹ ಪದರುಗಳಲ್ಲ, ಪದರಿನಂತೆ ಪದರು. ಇವು ಸಾಕ್ಷಾತ್ ಪದರುಗಳನ್ನು ಸುಳಿ ನೀವು ಸುಲಿದುಕೊಂಡ್ರೆ ಗುಂದ ಇಲ್ಲಪ್ಪ, ಹಾಗಿಲ್ಲ. ಮತ್ತೆ ಎಂತದಿದು? ಎಂಥದ್ದಿದು? ಹೇಳ್ತಾರೆ ಇದು ವಿವಿಚ್ಯ ತಂಡುಲಂಗ್ಯಥ ಆತ್ಮಬೋಧ. ವಿವೇಕದಿಂದ ಬೇರ್ಪಡಿಸಬೇಕಾದ ಪದವು, ವಿವೇಕದಿಂದ. ಎಷ್ಟು ಮಜಾ ಇದೆ ನೋಡ್ರಿ. ಒಂದು ಪದರ ಮ್ಯಾಗ ನಾನು ಹೆಂಗ ತೆಗೆದಿರ್ತೀನಿ, ಎಲ್ಲೊಂದು ಪದದ ಮ್ಯಾಗೆ ನಾನು ತಾಯಿ ಆಗ್ತೀನಿ, ಮತ್ತೊಂದು ಪದದ ಮ್ಯಾಗೆ ನಾನು ಸೊಸೆ ಆಗಿರ್ತೀನಿ. ಕ್ಷಣಾರ್ಥದವರೆಗೆ ಆಫೀಸ್ ಲೀಟ್ ಆಗ್ಯದ ಅಂತ ಕೂಗಿ ಬಂದಾಗ ಕೈಯಾಗಿದ್ದ ಮಗುವನ್ನು ಕೆಳಗೆ ಕೂರಿಸ್ತೀವಿ. ಆ ಮಗುವನ್ನು ಕೆಳಗೆ ಕೂರಿಸಿದ ತಕ್ಷಣವೇ ಪದರ ಚಿಂತ, ನಾ ತಾಯಲ್ಲ, ಈಗ ನಾನು ಗಂಡನಿಗೆ ಆಫೀಸಿಗೆ ರೆಡಿ ಮಾಡಿ ಕಳಿಸಲಿಕ್ಕೆ ನಾನು ಹೆಂಗೆ ಏನ್ ಮಾಡ್ತೀನಿ ಅಂತ ಕೂರ್ತಾರೆ ಒಬ್ಬರು ಮನೆಯಾಗ. ಯಾವಾಗ ಯಾರು ಅಷ್ಟೇ ಕೂಗಿದ್ದ ಬಂದೇನಿ ಗಂಡ ತಯಾರಾಗ ಆಫೀಸ್ ಹೋಗ್ತಾನೆ, ಇವರು ಬಂದೇನಿ ಅಂದ ತಕ್ಷಣ ಪದರ್ ಚೇಂಜ್ ಆಗುತ್ತೆ ಏನಾಗ್ಬಿಟ್ಟಿ. ಹಾಗಾದ್ರೆ ಈ ಮೂರನ್ನೇ ಅವರ ಸತ್ಯ ಯಾವುದು? ತಾಯಿ ಸತ್ಯನ, ತಾಯಿ ಸತ್ಯ ಅಂದ್ರೆ ಏನಕ್ಕೆ ಆಗೋದಿಲ್ಲ, ಪತ್ನಿ ಸತ್ಯನ, ಪತ್ನಿ ಸತ್ಯ ಅಂದ್ರೆ ಸತ್ಯ ಆಗೋದಿಲ್ಲ. ಮೂರು ಆಗುತ್ತಾರೆ, ಮೂರ್ತ ಮೂರು ಆಗುತ್ತಾರೆ ಅಂತಂದ್ರೆ ಹಾಗಾದ್ರೆ ಅದು ಏನದು? ಆದಂತೆಯೋ ಆಗಿದ್ದಾರೆ ಅನ್ನೋದಕ್ಕಾಚಾರವೋ ಅಥವಾ ಆದಂತೆ ಎನ್ನುವ ಆಟಕ್ಕೊಂಡು ನಾವು ಹಾಗೆ ನಡ್ಕೋತೀವಿ ನೋಡ್ರಿ. ಅತ್ತ ಬೆಳೆದಾಗ ಮೂರು ದಿವಸ ನಾನು ಉಪವಾಸ ಮಾಡಿ ಕರ್ಣವನ್ನು ಎದ್ದು ಹಸಿರಿಸಿ ಹಾಕಿ ಜ್ವರ ಏರಿ ಗಡಗಡ ನಡಗುತ್ತಾ ಮಲಗಿದಾಗ ಅದು ಆಟಕ್ಕಂತ ಲೆಕ್ಕಿಲ್ಲ. ನಿಜವಾಗಿ ಬಿಟ್ಟು ನೀವು ಬಯಸ್ಕೊಂಡು ನೋಡ್ರಿ, ಗೊತ್ತಾಗ್ತದೆ ಎಷ್ಟು ಸತ್ಯ ಅನ್ನಿಸ್ತದಲ್ಲ. ಆದ್ರೆ ಇನ್ನೇನಲ್ಲ, ಈ ಪಾತ್ರಗಳನ್ನ ಹೇಗೆ ಬದಲಿಸ್ತಾ ಇರ್ತಾರೆ ಹಾಗೆ ಪಾತ್ರ ಬದಲಿಸ್ತಾ ಇರ್ಬೇಕಷ್ಟೇ. ಬದಲಿಸಿದ್ದೇವಿ ಅನ್ನುವ ಎಚ್ಚರವನ್ನು ಲೆಕ್ಕಕ್ಕೆ ತಗೊಳ್ತಾನೆ ಬದಲಿಸ್ತಾ ಇರ್ಬೇಕು. ನೀವು ಎಲ್ಲ ಲೆಕ್ಕಕ್ಕೆ ತಗೊಂಡ್ರೆ ನೀವು ನಿಜವಾಗ್ಲೂ ಹಾಕೊಂಡಿದ್ರಿ ಅಂತ. ಸತ್ಯವಾಗಿ ಪಾತ್ರವನ್ನು ಧರಿಸಿದ್ರಿ ಅಂತ ಅರ್ಥ ಆಗ್ತದೆ. ಇಲ್ಲ, ಹಾಗೆ ಇದೊಂದು ಸ್ಥೂಲ ಶರೀರ, ಇದೊಂದು ಸೂಕ್ಷ್ಮ ಶರೀರ, ಇದೊಂದು ಕಾರಣ ಶರೀರ. ಈ ಸೂಕ್ಷ್ಮ ಶರೀರದೊಳಗೆ ಮೂರು ಕೋಶಗಳು, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ. ಸ್ಥೂಲ ಶರೀರಕ್ಕೆ ಒಂದು ಕೋಶ ಯಾವುದದು? ಅನ್ನಮಯ ಕೋಶ. ಕಾರಣ ಶರೀರ ಅನ್ನುವಂಥದ್ದು ಅದಕ್ಕೆ ಒಂದು ಕೋಶ, ಅದು ಯಾವುದದು? ಆನಂದಮಯ ಕೋಶ. ಈ ಮೂರು ಆ ಮೂರು ಪಾತ್ರಗಳು ಅವರಿಗೆ ಹೇಗೆ ಸೇರಿಲ್ಲ? ಆದರೂ ಮೂರು ಪಾತ್ರಗಳನ್ನು ನೆರವೇರಿಸುತ್ತಾರೆ, ಸಮರ್ಥಕವಾಗಿ ಸಮರ್ಥಕವಾಗಿ ನೆರವೇರಿಸುತ್ತಾರೆ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರಲಿ, ಅದು ಎಕಾನಮಿ ಡಿಪಾರ್ಟ್ಮೆಂಟ್ ಇರಲಿ, ಅದು ಕೌನ್ಸಿಲಿಂಗ್ ಇರಲಿ, ಮನೆಯಾಗಿನ ಜಗಳ ಇರಲಿ, ಮಕ್ಕಳು ಒಂದತನಾಗಿರಲಿ, ಬಂದು ಹೋಗೋ ಗೆಸ್ಟ್ಗಳು, ಹಾಸ್ಪಿಟಾಲಿಟಿ ಸಮರ್ಥವಾಗಿ ನಿರ್ವಹಿಸ್ಕೊಳ್ಳಿ, ಆದ್ರೆ ಒಂದು ಅವಶ್ಯ ಇಲ್ಲ, ಒಂದೊಂದು ಅವಶ್ಯ ಇಲ್ಲ, ಬರೀ ಒಂದು MBA ಮಾಡಿಕೊಂಡು ಒಂದು ಜಾಬ್ ಸೇರ್ಕೊಂಡು 40,000-50,000 ಹಣ ಕೊಡ್ತೀವಿ. ಕೌನ್ಸಿಲಿಂಗ್ ಇದೆ ಅಂತ ಸೈಕಾಟ್ರಿಸ್ಟ್ ಹತ್ರ ಹೋದ್ರೆ 2,000, 5,000, 10,000. ಮತ್ತ ಅವ ಏನಿದ್ದಾನ ಅಂತಂದ್ರೆ ಅವ ವಾರದಾಗ 3 ದಿವಸ ಅವ ರೆಸ್ಟ್ ಮಾಡ್ತಾನೆ, 4 ದಿವಸ ಕೆಲಸ ಮಾಡ್ತಾನೆ. ಇದಷ್ಟು ಕೆಲಸಗಳನ್ನ ಒಬ್ಬರ ಮಾಡ್ತಾರೆ. ಎಷ್ಟು ಕೊಡ್ಬೇಕಾಗಿದೆ ಸಂಬಳ? 1 ಕೋಟಿ, 2 ಕೋಟಿ, 10 ಕೋಟಿ. ಅದಕ್ಕೆ ಅಂತ ಏನು ಬೇಡ, ಬರೀ ನಂಗೆ ನೋಡ್ಬಿಡುತ್ತಾ. ಒಂದು ವಯಸ್ಸಾದ್ಮೇಲೆ ನಮ್ಮ ಹೊಳೆ ನಂಗೆ ಏನ್ ಬೇಡ. ಆದ್ರೆ ನಾವು ಆ ತಾಯಿನ ನೋಡ್ಲಿಕ್ಕೆ ಹೋಗಲ್ಲ. ಇಷ್ಟು ಪಾತ್ರವನ್ನು ಬಳಸ್ತಾಳೆ, ಬೈಸ್ಕೊತಾಳೆ ಮಕ್ಕಳ ಕಡೆಯಿಂದ, ಗಂಡನ ಕಡೆಯಿಂದ ಹೊಡ್ಸ್ಕೊತಾಳೆ, ಅಕ್ಕಪಕ್ಕದ ಮನೆಯವರಿಂದ ಅವಮಾನಿಸ್ಕೊತಾಳೆ. ಆದ್ರೆ ಎಲ್ಲವನ್ನೂ ಅರಗಿಸಿಕೊಂಡು ಎದುರಿಸಿ ನಿಲ್ಲುವ ಸಾಮರ್ಥ್ಯ ಅವರಿಗಿದೆ. ಎಷ್ಟು ಕೊಡಬೇಕು ಸಂಬಳ? ತಾಯಿ ಅಂತ ದೇವರುಂಟೆ, ಇನ್ಯಾವ ದೇವರು ಬೇಕು? ಕರ್ತರದ ತಂದೆ ತಾಯಿಗಳನ್ನ ನೋಡದೇ ಇದ್ದಂತಹ ಮತ್ತೆ ಹೇಗೆ ಕ್ಷಣಾರ್ಥದಲ್ಲಿ ತನ್ನ ಪಾತ್ರಗಳನ್ನು ಅವಳು ಬದಲಿಸ್ತಾಳೆ? ಯಾಕೆಂದ್ರೆ ಅವು ಯಾವ ತಾನಲ್ಲ. ಹಾಗೆ ಇಲ್ಲಿ ಕೂಡ ಈ 5 ಕೋಶಗಳನ್ನ ನಾವು ಗುರುತಿಸಬೇಕು. ಏನೆಂದು ಇವುಗಳಿಂದ ಹೊರತುಪಡಿಸಿ ನಾನಿದ್ದೇನೆ ವಿಲಕ್ಷಣ. ಇವು ಯಾವೂ ನನಗೆ ಸಿಗಲಿಲ್ಲ, ಇವು ಯಾವೂ ನನಗೆ ಹೊಂದಿಕೆ ಆಗುವುದಿಲ್ಲ. ಇವು ನನ್ನ ಸಹಜತೆಗಳಲ್ಲ, ಇವು ನನ್ನ ಸ್ವಭಾವಗಳಲ್ಲ. ಸಂದರ್ಭಾನುಸಾರವಾಗಿ ಕೂಸಿ ಎದುರಿ ಬಂದಾಗ ನನ್ನ ತಾಯಿ ಆಗ್ತೇನೆ ಅಷ್ಟೇ. ಆ ಕ್ಷಣವೇ ಆ ತಾಯಿ ಅನ್ನುವಂತಹ ಪಾತ್ರ ಕಳಚಿ ಹೋಗ್ತದೆ. ಅಲ್ಲಿ ಬರ್ತದೆ ಪತ್ನಿ. ಆ ಕ್ಷಣವೇ ಪತಿಯು ಆತಿಗೆ ಹೋದಾಗ, ಅತ್ತೆ ಎದುರಿಗೆ ಬಂದಾಗ ಆ ಕ್ಷಣವೇ ನಾನು ಸೊಸೆಯಾಗಿರ್ತೇನೆ. ಆ ಮೊದಲ ಪಾತ್ರ ಹೊರಟು ಇದು ಹೆಂಗಾಯ್ತು? ಸುಲ್ಕೊಂಡ್ರ ಕಳ್ಕೊಂಡ್ರ ಹೆಂಗ್ ಪಾತ್ರ ಕಳ್ಕೊಂಡ್ರ? ವಿವೇಕದಿಂದ ನೋಡಿ, ಯಾವ ಅಂದುಕೊಂಡಿಲ್ಲ. ಈ ಪಂಚಕೋಶಗಳು ನಮ್ಮ ಸ್ವರೂಪದ ಚಿಂತನೆ ಎಚ್ಚರಗೊಳ್ಳಲಿಕ್ಕಾಗಿ ಜಿಜ್ಞಾಸ ಅಷ್ಟೇ ವಿನಃ ರಾತ್ರಿ ಪ್ರಶ್ನೆ ಕೇಳಿದ್ರೆ ಈ ಪಂಚಕೋಶಗಳು ಯಾಕವ? ಒಬ್ಬರಾದ್ರೆ ನೀವು ಪ್ರಶ್ನೆ ಕೇಳ್ತೀರೇನು? ಮಲಗುಂದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಮಲಗುಂದ 3 ಕಿಲೋಮೀಟರ್ ಒಂದು ಬೋರ್ಡ್ ಆಗಿರುತ್ತಾರೆ. ಈ ಬೋರ್ಡ್ ಯಾಕದ ಅಂತ ಕೇಳ್ತೀರಿ? ಇದಕ್ಕೆ ನೋಡ್ರಿ, ನಾ ಹೇಳ್ತೀನಿ, ನೀವು ಹೊತ್ಕೊಂಡು ಹೋಗಿರ್ತೀರಿ ಅಂತ. ಬೋರ್ಡ್ ಯಾಕೆ ಹೊತ್ಕೊಂಡೆ? ಬೋರ್ಡ್ ಹೊತ್ಕೊಂಡು ಹೋಗಿದ್ರಪ್ಪ ಮತ್ತೆ ಯಾಕೆ ಇದೆ ಹೇಳಿಲ್ಲ? ಇಲ್ಲ, ಇಷ್ಟು ದೂರ ಅದ ಅಂತ ತಿಳ್ಕೊಂಡು ಅದನ್ನೇನು ಕ್ಯಾರಿ ಮಾಡ್ಬೇಕಂತಿಲ್ಲ. ಹಾಗೆ ಈ ಶರೀರ ಇವು ಅವ ಇವು ಯಾಕವ ಅಂತ ಕೇಳಬೇಡ್ರಿ. ಇದನ್ನ ಇದರ ಮೂಲಕವಾಗಿ ಏನು ಸಾಧಿಸ್ಬೇಕು ಅಂತ ಹೆಂಗ್ ಸಾಧಿಸ್ಬೇಕು? ಸ್ಥೂಲ ಶರೀರವು ಚಟುವಟಿಕೆಯಲ್ಲಿ ತೊಡಗುವಾಗ ಈ ಏನು ಅನ್ನಮಯ ಕೋಶ ಇದು ಚಟುವಟಿಕೆಯಲ್ಲಿ ತೊಡಗುವಾಗ ಇದರ 4 ಕೋಶಗಳು ಅಲ್ಲಿವೆ. 5 ಕೋಶಗಳಿಂದ ಕೂಡಿದವನು ನಾನು ಎನ್ನುವ ಭಾವದಿಂದ ನಾನು ಕೂಡೋದು ಹೇಳೋದು ಕೊಡೋದು ತಗೊಳ್ಳೋದು ಅಂತೀರ? ಏನು ಅಂತಿಕ್ಕಿಲ್ಲ, ತಿಂಡಿ ಜಾಸ್ತಿ ಸರಿತ ತಿಂಡಿ ಕಡಿಮೆ ಮಾಡಿ ಮತ್ತೆ ಏನಿದೆ ಮಾಡಿ ನಿಮ್ ಮಲ್ಕೋದು ಕೂಡ ಹಿಂಗ. ನಾನು ಒಂದು ಏನಾದ್ರೂ ವಸ್ತುವನ್ನು ಕೊಟ್ಟೆ ಅಂದ್ರೆ ಇಲ್ಲಿ 5 ಕೋಶಗಳಿವೆ, ನಾನು ಇದ್ದೆ, ಅದನ್ನು ಬಿಡದೆ ಒಂದು ತಾಯಿ ಬರ್ತದೆ ನಾನ ಇದ್ದೆ ನೀವು ಯಾವೂ ಇಲ್ಲ, ಅಲ್ಲಿ ತನಕ ನಾನು ಇದ್ದೆ. ಕೂಡೋದು ಕೊಡೋದು ತಗೊಳ್ಳೋದು ಹೋಗೋದು ಬರೋದು, ಆದರೂ ಕೂಡ ಅದು ನನ್ನ ಎಚ್ಚರದಲ್ಲಿದೆ. ಯಾಕೆ? ನಾನು ಈ ಅನ್ನಮಯ ಕೋಶ ಈ ಸ್ಥೂಲ ಶರೀರದ ವಿಕಾರಗಳನ್ನು ಗುರುತಿಸ್ತೀನಿ. ಇಲ್ಲಿ ನೋವಿದೆ, ಇಲ್ಲಿ ನೋವಿದೆ, ಇಲ್ಲಿ ಸೆಳೆತ ಇದೆ, ಇಲ್ಲಿ ವಾಯು ಆಗಿದೆ, ಆಸಿಡಿಟಿ ಆಗಿದೆ, ಎಲ್ಲಿ ಗುರುತಿಸ್ತಾ ಇದ್ದೀನಿ? ನನ್ನಲ್ಲೆಲ್ಲ ಶರೀರದಲ್ಲಿ ಗುರುತಿಸ್ತಾ ಇದ್ದೀನಿ. ಯಾವುದನ್ನು ನಾನು ಗುರುತಿಸ್ತೀನಿ ಅದು ನನ್ ಬಿಟ್ಟು ಬೇರೆ ಇರ್ತದೆ, ಹೌದೇನಾ? ಹ್ಞೂ. ಯಾವ್ದು ಈ ಟೇಬಲ್ ಗುರುತಿಸ್ತೀನಿ ನನ್ ಬಿಟ್ಟು ಬೇರೆ ಅದ್ರ, ಮೈಕ್ ಗುರುತಿಸ್ತೀನಿ ನನ್ ಬಿಟ್ಟು ಬೇರೆ ಅದ್ರ, ಮೊಬೈಲ್ ಗುರುತಿಸ್ತೀನಿ ನನ್ ಬಿಟ್ಟು ಬೇರೆ ಅದ್ರ, ಶರೀರ ಗುರುತಿಸ್ತೀನಿ. ನನ್ ಬಿಟ್ಟು ಬೇರೆ ಮೊಬೈಲ್ ಅದ, ಮೊಬೈಲ್ ನಾನಲ್ಲ. ನನ್ ಬಿಟ್ಟು ಟೇಬಲ್ ಬೇರೆ ಅದ, ಟೇಬಲ್ ನಾನಲ್ಲ. ನನ್ ಬಿಟ್ಟು ಮೈಕ್ ಬೇರೆ ಅದ, ನಾನಲ್ಲ. ಕನ್ನಡಕ ಬೇರೆ ಅದ, ನಾನ್ ಕನ್ನಡಕ ಅಲ್ಲ. ಹಾಗೆ ಶರೀರ ಬೇರೆ ಇದೆ, ಅದರ್ ನಾನು ಯಾರು? ಈಗ ನೀವು ವಾಪಸ್ ಪ್ರಾಣಕ್ಕೆ ಹೋಗ್ತೀಯ, ಅದಕ್ಕಿಂತ ಸೂಕ್ಷ್ಮ ಪ್ರಾಣ, ಪ್ರಾಣಕ್ಕಿಂತ ಸೂಕ್ಷ್ಮ ಮನಸ್ಸು, ಅದಕ್ಕಿಂತ ಸೂಕ್ಷ್ಮ ಬುದ್ಧಿ. ಅಲ್ಲಲ್ಲಿ ಅಲ್ಲಲ್ಲಿ ಹೋಗಿ ನಿಂತಾಗ ಅದನ್ನ ಅನ್ವಯ ಅಂತ ಕರೀತಾರೆ. ಎಲ್ಲಿಂದ ಬಿಟ್ಟು ಅಲ್ಲಿಗೆ ಹೋದಿಯೋ ಅದನ್ನ ವ್ಯತಿರೇಕ ಅಂತ. ಕನ್ನಡ ಸಾದ ಕನ್ನಡ ಅಲ್ಲ, ಸಿಂಪಲ್ ಆಗಿ ಮಾತಾಡಿ ಮುಗಿಸುತ್ತೆ. ಇದಕ್ಕಿಂತ ಹೆಚ್ಚು ಅಲಂಕಾರಕ್ಕೆ ಹೋದ್ರೆ ಎಲ್ಲೋ ಸದ್ಯ ದಾರಿ ಬೇರೆನೇ ಹಿಡಿತದೆ. ಅದೇನ ಅದೇ ಅಷ್ಟು ಸಿಂಪಲ್ ಆಗಿ ಮಾತಾಡಿ ಕರೀತಾರೆ. ನಾ ಎಲ್ಲಿ ಹೋಗಿ ನಿಂತೆ ಅದು ಅನ್ವಯ, ನಾ ಎಲ್ಲಿಂದ ಬಂದೆ ಅದು ವ್ಯತಿರೇಕ, ಹೌದಲ್ಲ? ಅದು ಇದಕ್ಕಿಂತ ಬೇರೆ ರೀತಿಯಲ್ಲಿ ಹೇಳಿ ಬರ್ತದೆ. ನೀ ಎಷ್ಟು ರೀತಿ ಹೇಳಿದ್ರಿ ಎಷ್ಟಾಗಿ ಹೇಳ. ಹೀಗೆ ಅನ್ನಮಯ ಕೋಶವನ್ನು ವ್ಯತಿರೇಕ ಮಾಡಿ ಪ್ರಾಣಮಯ, ಪ್ರಾಣಮಯ ವಿವೇಕಯ ಹೆದರ್ಬೇರ್ರಿ. ಶರೀರ ಬೇರೆ ಮಾಡಿಬಿಟ್ರು ಭಯಾನ ಆಗ್ತದೆ, ಮ್ಯಾಲಕ್ಕೆ ಬಿಟ್ಟಂಗ ಆಗ್ತದೆ. ಹಿಂಗ ಧಾರವಾಡದಲ್ಲಿ ಹಿಂಗೆ ಮಾಡ್ತಾರ, ಆಮೇಲೆ ಕೇಳ್ತಾರೆ ರುಚಿ ಅದೇ ಬೀಳ್ತದನ ಇದು ಎತ್ತ ಸುಮ್ಮನೆ ಬಾ ಏನಾಗಿದ್ರು ಬಸ್. ಕೊನೆ ವರ್ಷ ಎರಡು ವರ್ಷ ನಾಲ್ಕು ವರ್ಷ ಆರು ವರ್ಷ ಕೇಳಿ ಕೇಳಿ ಓ ಇದು ಬೀಳೋದಲ್ಲ, ಇರೋದಲ್ಲ, ಇದು ವಿವೇಕದಿಂದ ಬೇರೆ ಮಾಡೋದು. ವಿವೇಕಯ ವಿವೇಕದ ಏನಾಗ್ತೀಗ, ಒಂದು ವ್ಯತಿರೇಕ ಆಯ್ತು, ಒಂದರಲ್ಲಿ ಅನ್ವಯ ಆಯ್ತು, ಮತ್ತೆ ಒಂದು ವ್ಯತಿರೇಕ ಆಯ್ತು, ಇನ್ನೊಂದರಲ್ಲಿ ಅನ್ವಯ ಆಯ್ತು. ನಾವು ವ್ಯತಿರೇಕ ಮಾಡಿಕೊಂಡು ಎಲ್ಲಿ ಹೋಗಿ ನಿಲ್ತೀವಿ ಅಂದ್ರೆ ಪ್ರಾಣದಲ್ಲಿ ನಿಂತಾಗ ಪ್ರಾಣವು ಅನ್ವಯವಾಯಿತು, ಮತ್ತೆ ವ್ಯತಿರೇಕ ಏನಾಯ್ತು, ಅನ್ನಮಯ ಕೋಶ ವ್ಯತಿರೇಕ. ಯಾಕೆಂದ್ರೆ ಪ್ರಾಣ ಅನ್ನಮಯ ಕೋಶಕ್ಕಿಂತ ಸೂಕ್ಷ್ಮ. ಪ್ರಾಣದಿಂದ ರಸ್ತೆ ಬಡ್ಕೊಳ್ತದಲ್ಲ, ಪ್ರಾಣದಿಂದ ಬೆಳ್ಳ ಅಲಗಾಡ್ತವ, ಪ್ರಾಣದಿಂದ ನನಗೆ ಉಸಿರಾಟ ನಿಲ್ತದೆ, ಪ್ರಾಣದಿಂದ ನನಗೆ ಎಲ್ಲ ಪ್ರಕಾರದ ಡೈಜೆಷನ್ ಆಗ್ತದೆ, ಪ್ರಾಣದಿಂದ ಸರ್ಕ್ಯುಲೇಟರಿ ಸಿಸ್ಟಮ್, ಎಲ್ಲಾ ಸಿಸ್ಟಮ್ ಯಾವ್ದರಿಂದ ವರ್ಕ್ ಆಗ್ತದೆ, ಪ್ರಾಣದಿಂದ. ಅದು ವೈಕಲ್ ಫೋರ್ಸ್, ಶಕ್ತಿ. ಹಾಗಾದ್ರೆ ನಾನು ಯಾರು? ನಾನು ಪ್ರಾಣ ಶಕ್ತಿ. ಇದು ಅನ್ವಯ ಮೊದಲು ಮತ್ತು ಶರೀರ ಅನ್ಕೋತಿದ್ದಿ, ಅದು ವ್ಯತಿರೇಕ ಅಂತ. ಅದು ವ್ಯತಿರೇಕ ಆಗಲಿಕ್ಕೆ ಅದಕ್ಕೊಂದು ಲಾಜಿಕ್, ಅದಕ್ಕೊಂದು ವಿವೇಕ ಜಿಜ್ಞಾಸ. ಏನಪ್ಪ ಅದು ಕಾಣ್ತದ, ಅದು ಅನುಭವಕ್ಕೆ ಬರ್ತದ, ಅದ್ರ ವಿಕಾರಗಳು ಗೊತ್ತಾಗ್ತಾವ. ಇವು ಲಾಜಿಕಲ್ ಅಪ್ರೋಚ್ ಅಂತೆಲ್ಲ ನಮ್ಮ ಅಂತ ಹೇಳ್ತೇನೆ. ಎನಿ ಲಾಜಿಕಲ್ ಅಪ್ರೋಚ್ ಇನ್ ವೇದಾಂತ ಈಸ್ ಆಲ್ವೇಸ್ ಸಪೋರ್ಟೆಡ್ ಬೈ ಕಾಮನ್ ಎಕ್ಸ್ಪೀರಿಯನ್ಸ್. ಸಾರ್ವತ್ರಿಕ ಅನುಭವ ಬಿಟ್ಟುಕೊಟ್ಟು ಯಾವ ಲಾಜಿಕ್ ಅನ್ನು ನಾವು ತಗೊಳ್ಳಿಲ್ಲ. ಅದು 10,000 ಹಿಂದಿರುವುದು ಕತೆ, ನಾವು ತಗೊಳ್ಳೋರಿಗೆ ಮೂರ್ಖ ಅಂತ ನಾವು ಕರೆಯೋಂಗಿಲ್ಲ. ಗೊತ್ತಾಯ್ತು ಗಣಪತಿ ತಗೊಳ್ತ ಬಿಟ್ಟರೆ ಪತ್ತು ಬಂದ್ಬಿಡು. ಅಜ್ಞಾನಿನ ಕರ್ಮ ಸಂಜಿನ ಅಜ್ಞಾನಿ ಅದಕ್ಕೆ ಇದನ್ನೆಲ್ಲ ಮಾಡ್ಲಿಕ್ಕೆ ಹಂಗೆ ಹೇಳೋದು ತಪ್ಪಾದ್ರೆ ಜೋಶಗೆ ಸರ್ವ ಕರ್ಮ ಎಲ್ಲಾನು ಕಳ್ಕೊಂಡ್ಬಿಡ್ತೀವಿ, ಹಿಂದೂ ಧರ್ಮನೇ ಕಳ್ಕೊಂಡ್ಬಿಡ್ತೀವಿ. ಮತ್ತೇನ್ ಮಾಡ್ಬೇಕು? ವಿದ್ವಾನ ಯುಕ್ತ ಸಮಾಚಾರ ಹೇಗಿರ್ತಾನೆ ಚಂದ್ರವನು ಅವರ ಜೊತೆ ಕೂಡಿಕೊಂಡು ಚಂದಾಗಿ ನಗೆ ನಗುತ್ತಾರೆ. ಇದು ಅನ್ವಯ ಇದು ವಿವೇಕದಿಂದ ಮಾಡುವಂತಹದ್ದಾಗಿದ್ದರಿಂದಾಗಿ ಇದನ್ನ ಮಾಡಲಿಕ್ಕಾಗಿ ಸ್ವಲ್ಪ ಪ್ರಬುದ್ಧತೆ ಬೇಕು, ಸ್ವಲ್ಪ ಮೆಚ್ಯೂರಿಟಿ ಬೇಕು. ಅವನು ಸ್ವಲ್ಪ ಮೆಚ್ಯೂರ್ಡ್ ಪರ್ಸನ್ ಆಗಿರುತ್ತೆ. ಅಂತಹ ಮೆಚ್ಯೂರಿಟಿ ಯಾವರಿಗೆ ಬಂದಿರ್ತದೆ ಅಂತ ಹೇಳಿದ್ದಾರೆ, ಯಾವನು ಜೀವನವನ್ನ ಎಚ್ಚರದಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾನೆ, ಕಾನ್ಶಿಯಸ್. ಅವನ ಲೈಫ್ ಸ್ಟೈಲ್ ಬಹಳ ಎಚ್ಚರದಿಂದ ಕೂಡುತ್ತದೆ. ನೀವು ಒಂದು ಗಿಡದ ಎಲೆಯನ್ನು ಕಿತ್ತುಕೊಂಡು ಹಿಂಗ್ ಮಾಡ್ತೀಯ, ಎಚ್ಚರದಿಂದ ಮಾಡ್ತೀಯೋ ಏನ ಯಾಂತ್ರಿಕವಾಗಿ ಮಾಡ್ತೀಯೋ? 99 ಭಾಗದ ಜನ ಯಾಂತ್ರಿಕ ಒಪ್ಕೊಂಡ್ರಲ್ಲ ಸ್ವಾಮಿ ನಾನು ಯಾಂತ್ರಿಕವಾಗಿ ಮಾಡಿದೆ, ನನಗೇನು ಉದ್ದೇಶನೇ ಇಲ್ಲ ಅದು ಅಂತ ಕೆಲಸ ಇನ್ನೊಂದ್ಸಲ ಮಾಡಿದ್ರೆ ಕೇಳ ನನಗೆ ನಿಜವಾಗಿ ಅದರ ಮುರಿ ಬೇಕಾಗಿತ್ತು, ಅದರ ಚೂಟ್ ಬೇಕಾಗಿತ್ತು, ಅದರ ವಾಸನೆ ನೋಡಬೇಕಾಗಿತ್ತು, ಅದಕ್ಕೆ ನಾನು ಹಿಂಗೆ ಮಾಡಿದೆ ಎಲ್ಲರಿಗೆ ಗೊತ್ತ. ಅದು ಕೂಡ ಕಾನ್ಶಿಯಸ್. ನೀ ಸುಳ್ಳ ಮಾತಾಡ ಎಚ್ಚರ ಇಟ್ಕೊಂಡು ಸುಳ್ಳ ಮಾತಾಡ್ರೀನ್ ನಾನು ಗ್ರೀನ್ ಕಾರ್ಡ್ ಕೊಡ್ತೇನೆ. ಕಾರಣ ಏನಂದ್ರೆ ನೀ ಎಚ್ಚರ ಇಟ್ಕೊಂಡು ನೀವು ಸುಳ್ಳು ಮಾತಾಡಂಗೆ ಇಲ್ಲ, ಎಚ್ಚರ ಇಟ್ಕೊಂಡು ಕಳ್ತನ ಮಾಡ ನಾ ಹೋಗ್ತೇನೆ, ನಿನ್ನ ಕ್ಷಮ ಮಾಡಿಬಿಡ್ತೇನೆ. ಯಾಕಂದ್ರೆ ಎಚ್ಚರ ಇತ್ತು ನೀವು ಕಳ್ತನ ಮಾಡೋದೇ ಇಲ್ಲ. ನಮಗೆಲ್ಲ ನೈತಿಕ ಮೌಲ್ಯಗಳು ಹೆಂಗೆ ಅಂದ್ರೆ ಹಿಂಗೆ ಅದು ನಮಗೂ ನಿಮಗೂ ಅಲ್ಲ, ಅಂದ್ರೆ ಅಮೇರಿಕದ ಹೆದರಾಟ ಅಲ್ಲ. ಅದು ಏನಂದ್ರೆ ಅದು ಮನುಕುಲದ ನೈತಿಕತೆ, ಮನುಕುಲದ. ಅದಕ್ಕೆ ಭಗವಂತ ಹೇಳ್ತಾನೆ ಅಮಾನಿತ್ತಂ ಅದಂಬಿತ್ತಂ ಅಹಿಂಸ ಶಾಂತಿ ಆರ್ಜವಂ, ಏನು ಸಾರ್ವತ್ರಿಕವಾಗಿ ಮಾನವೀಯ ಮೌಲ್ಯಗಳು. ಇಂತಹ ಒಂದು ನಿತ್ಯ ಜೀವನದ ಮೂಲಕವಾಗಿ ವಿವೇಕವನ್ನು ಜಾಗೃತಗೊಳಿಸಿಕೊಂಡಾಗ ಮಾತ್ರ ಹೀಗೆ ಅನ್ವಯ ವ್ಯತಿರೇಕ ಮಾಡಿ ಬರ್ತದೆ. ಹಾಗೆ ಮಾಡಿದ್ದಾದ್ರೆ ಪಂಚಕೋಶಗಳಿಂದ ವಿಲಕ್ಷಣನಾದ ನಾನು, ಆ ನಾನು ಯಾರು ಏನು ಅಂತ ಇನ್ನು ಆ ವಿಷಯ ಬಂದಿಲ್ಲ. ಈಗ ಮುಂದೆ ಬರ್ತದೆ ಆ ವಿಷಯ. ಏನಂತ ಹೇಳ್ತಾರೆ 23ನೇ ಶ್ಲೋಕದಲ್ಲಿ 24ರಲ್ಲಿ ಹೇಳ್ತಾರೆ, ಯೋ ವಿಜಾನಾತಿ ಸಕಲಂ ಜಾಗ್ರ ಸ್ವಪ್ನ ಸುಷುಪ್ತಿಷು ಬುದ್ಧಿ ತದ್ವೃತ್ತಿ ಸದ್ಭಾವಂ ಅಭಾವಮಹಮಿತ್ಯಯಂ ಯತ್ ಪಶ್ಯತಿ ಸ್ವಯಂ ಸರ್ವಂ ಯಂ ನ ಪಶ್ಯತಿ ಕಶ್ಚನ ಯಶ್ಚೇತಯತಿ ಬುದ್ಧ್ಯಾರಿ ನತದ್ಯಂ ಚೇತಯತ್ಯಯಂ. ಯಹ ಆನಾನ್ ಪಂಚಕೋಶಗಳಿಂದ ವಿಲಕ್ಷಣನಾದಂತ, ಅರ್ಥ ವಿಲಕ್ಷಣ ಅಂದ್ರೇನೋ ಒಂದ್ ನಮೂನಿ ಅಂತ ಅರ್ಥಲ್ಲ. ವಿಲಕ್ಷಣ ಅಂದ್ರೆ ಅವುಗಳನ್ನು ಬಿಟ್ಕೊಟ್ಟು ಬೇರೆ ವಿಂಗಡಿಸಿಕೊಂಡ ನಾನು, ಶುದ್ಧ ಕನ್ನಡ, ಎಲ್ಲವುಗಳಿಂದ ಬಿಡಿಸಿಕೊಂಡ ನಾನು, ವಿಂಗಡಿಸಿಕೊಂಡ ನಾನು. ಏ ಈ ನಾನಿದೆ ಇದು ಸಕಲಂ ಜಾನಾತಿ, ಸರ್ವಂ ಜಾನಾತಿ, ಎಲ್ಲವನ್ನು ಇವನು ಕಾಗ್ನೈಸ್ ಮಾಡ್ತಾನೆ. ಎಲ್ಲವನ್ನು ಅಂದ್ರೇನು? ಮೂಲ ಕ್ಷೇತ್ರ ಸರಿ, ಎಲ್ಲವನ್ನು ಗುರುತಿಸ್ತಾನೆ ಅಂದ್ರೆ ಯಾವ ಸರ್ಗ ಗುರುತಿಸ್ತಾನೆ? ಪಾಪಲೋಕ ಇವನ ಕಣ್ಣು ಕಾಣಿಸ್ತದೆ ಅಂತ ಹಂಗಲ್ಲ ಅರ್ಥ. ಕಣ್ಣ ಇಲ್ಲವನಿಗೆ ಕಾಣಿಸ್ತಾನೆ. ವಿಪರೀತ ಆಗ್ಬಿಡ್ತಾರೆ ಸ್ಥೂಲ ಶರೀರ. ಮನಸ್ಸು ಬುದ್ಧಿ ಧ್ಯಾನ ಅಂದ್ರೆ ಎಲ್ಲವೂ ವ್ಯತಿರೇಕ ಆಗ್ಬಿಟ್ಟು ಎಲ್ಲೋ ಒಂದು ನೋಡೋದಂಗೆ ಆ ನೋಡೋ ಅರ್ಥ ಇದಲ್ವ. ಮತ್ತೆ ಏನಿದು ಮೂರೇ ಮೂರು ಕ್ಷೇತ್ರಗಳಲ್ಲಿ ನಾವು ಸಮಸ್ತ ಸೃಷ್ಟಿಯನ್ನೇ ಸಮಾರೋಹಗೊಳಿಸ್ಬೋದು. ಸಮಸ್ತ ಸೃಷ್ಟಿ ಅವ್ರು ಯಾವ ಮೂರು ಕ್ಷೇತ್ರ ಅವ್ರಿಗೆ ಗೊತ್ತಿದ್ದುದು ಎರಡು ಗೊತ್ತಿದ್ದುದು ಒಂದು. ಗೊತ್ತಿರ್ಲ ಗೊತ್ತಿದ್ದುದು ಎರಡು ಯಾವ್ದು ಅಂತಂದ್ರೆ ಒಂದು ಜಾತ್ರ ಒಂದು ಸಭ. ಗೊತ್ತಿರ್ಲದ್ದು ಒಂದು ಅಂತಂದ್ರೆ ದಾರಿ. ಈ ಮೂರು ಬಿಟ್ಟು ನಾಲ್ಕನೇ ಅನುಭವ ಯಾವ್ದಂದ್ರೆ ದೇವ್ರು ಎಂಬೈಟ್ ಮಾಡ್ತಾರೆ. ಈ ಮೂರು ಅನುಭವ ಬಿಟ್ಟು ನಾಲ್ಕನೇದ್ ಯಾವುದು? ಹಾ ಯಾರದು ಸುರಿ ಅಂತ ಹೇಳಿದ್ರು ಯಾರದು ಯಾಕೆವ ನಮ್ಮೂ ನೆನಪಿದ್ದೇನೆ. ಬಹುಶಃ ಯಾರು ಭಾರಿ ತುರಿಸಿಕೊಂಡಿರ್ತಾರೆ ಅವರಿಗೆ ಸುರಿಯ ಜ್ಞಾನ ಆಗ್ತದೆ ನೋಡಿ. ಬಹುಶಃ ಆತ್ಮನೇ ತುರಿಯ ಸುರಿಯ ಜ್ಞಾನ. ಹೇಗೆ ಕಣ್ಣಿಗೆ ಕಣ್ಣಿನ ಅನುಭವ ಇಲ್ಲ, ಹೇಗೆ ಕಣ್ಣಿಗೆ ಕಣ್ಣಿನ ಅನುಭವ ಇಲ್ಲ ಹಾಗೆ ಆತ್ಮನಿಗೆ ತುರಿಯನ ಅನುಭವ ಇಲ್ಲ. ಆದ್ದರಿಂದ ತುರಿಯ ಅವಸ್ಥಾ ಅನ್ನುವುದು ಒಂದು ಅವಸ್ಥಾ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ನೀನು ಸಂದೇಹ ಇತ್ತು ಅಂದ್ರೆ ಮತ್ತೆ ಮೂರು ವರ್ಷ ಕೋರ್ಸ್ ಮಾಡಿ ಇನ್ನೊಂದು ಯೋಚ್ ಮಾಡಿ. ಏನು ತಪ್ಪೇನಿದೆ ಅದು ಒಳ್ಳೆ ಹೋಗಿ ಸಿಗ್ನಲ್ ತಿಳಿದು ತಿಳಿದು ಜಾಗ ಮತ್ತೊಂದು ಕೋರ್ಸ್ ಮಾಡ. ಆದ್ರೆ ನೀನ್ ಅದು ಅದು ಅದ ಅನುಭವ ಅನ್ನೋ ಒಂದು ಶಬ್ದಕ್ಕೆ ಸಿಕ್ಕಾಕೊಂಡೆ ಸಿಕ್ಕಾಕೊಂಡು. ಇವು ಮೂರು ಕ್ಷೇತ್ರ ಇರೋದ ಮೂರು ಶರೀರ. ನಿನ್ನ ತುರಿಯ ಕ್ಷೇತ್ರಕ್ಕೆ ಯಾವ ಶರೀರ ಕೊಡ್ಲಿ ನಾನು ಕೇಳಬಾರ್ದ ಕೇಳ್ಬಿಟ್ಟಿ ನೀನ್ ಬಿಡಂಗಿಲ್ಲ ಕೇಳ. ತುರಿಯ ತುರಿಯ ಅನ್ನೋದೊಂದು ಅವಸ್ಥ ಆಗಿದ್ರೆ ಅದನ್ನು ಅನುಭವಿಸಲಿಕ್ಕೆ ಅದಕ್ಕೊಂದು ಶರೀರ ಕೋಶ ಬೇಕಲ್ಲ, ಯಾವ ಕೋಶ ಕೊಡ್ಲಿ? ಇಲ್ಲ ಆನಂದ ಕೃಷ್ಣ ಆಗುದಿಲ್ಲ ಹೇಳಿ ಯಾವ. ಆದ್ರೆ ಅನುಭವ ಕ್ಷೇತ್ರವೇ ಅಲ್ಲ ಅದು ನೀನು. ಮೂರೇ ಮೂರು ಕ್ಷೇತ್ರ ಬರ್ತಾರೆ ಜಾಗೃತ ಸ್ವಪ್ನ ಸುಶಕ್ತಿ. ಅಲ್ಲಿ ಹೇಗಿರ್ತದೆ ಅನುಭವ? ಬುದ್ಧಿ ತದ ವೃತ್ತಿ, ಬುದ್ಧಿಯಲ್ಲಿಯ ವೃತ್ತಿ. ಯಾವಾಗ ಜಾಗೃತದಲ್ಲಿಯ ಒಂದು ಮಡಿಕೆ ಅಂತ ನಾನು ಗಡಿಗೆ ಅಂತ ಹೇಳ್ತೀನಿ. ಈ ಗಡಿಗೆ ಅನ್ನೋದು ನಮ್ಮಲ್ಲಿ ಮೂಡ್ತದೆ, ಅದು ಒಳಗೆ ಮೂಡ್ತದೆ, ಅದನ್ನು ವೃತ್ತಿ ಅಂತ ಕರೀತಾರೆ. ಒಂದು ಗುಟ್ಟಿನ ಮಾತು ಹೇಳ್ತೀನಿ, ನೀವು ಸ್ವಾಮಿ ಕೈಯಾಗಿನ ಗಡಿಗೆ ನೋಡ್ತಾನೆ ಇಲ್ಲ. ನಾವು ಏನು ನೋಡ್ಲಿಕ್ಕಿರ್ತೀವಿ? ಇದು ಏನು ಒಳಗೆ ಮೂಡ್ಯಾಗ ಆ ಮೂಡಿದ್ದನ್ನು ನೋಡ್ಲಿಕ್ಕಿರ್ತೀವಿ ನಾವು, ಇದನ್ನು ನೋಡ್ತಾನೆ ಇಲ್ಲ. ಅದಕ್ಕೆ ನೋಡೋದು ನೋಡ್ತೀನಿ ನೋಡ್ಯಾಯ್ತು ಎಲ್ಲ ಆಸಕ್ಕುಂಟು. ನಾವು ನೋಡೋದು ಯಾವ್ದಲ್ಲಿ ಇಲ್ಲಿ ಏನು ಮಾಡ್ತೀವೋ ಅದನ್ನು ನೋಡಿದ್ರು. ಅದಕ್ಕೆ ಉಪನ್ಯಾಸ ಇಲ್ಲಿ ಕೇಳಿಸ್ತಿರ್ತದೆ, ಆದ್ರೆ ನಮಗೇನು ಕೇಳಿಸ್ಬೇಕು ಅದೇ ಕೇಳಿಸ್ತೀವಿ. ಇಲ್ಲಿದ್ದು ಕೇಳಿಸಿದ್ರೆ ಎಲ್ಲೋ ಏನೋ ಕೇಳಿಸ್ಕೊಳ್ತದೆ. ಅದು ಕೂತೋರಲ್ಲಿ ಹೆಚ್ಚಿನ ಜನ ಹಂಗಿದ್ದೆ ಯಾಕಂದ್ರೆ ಅದು ಇದು ಎಲ್ಲ ಕೇಳಿರ್ತಾರೆ, ಅದು ಇದು ಎಲ್ಲ ಓದಿರ್ತಾರೆ, ಅವೆಲ್ಲ ರೆಫರ್ ಆಗ್ತಿರ್ತಾವೆ, ಪುಟ ತಿಳಿದಿರ್ತಾವೆ. ಈ ಸ್ವಾಮಿ ಹೇಳೋದು ಒಂದು ದಿಕ್ಕು ಬೇರೆ ಹೋಗ್ತಿರ್ತದೆ, ಅದು ಪುಟ ಒಂದು ಸರಿ ಬೇರೆ ಹೋಗ್ತಿರ್ತದೆ. ಅದಕ್ಕೆ ಬಿಡ್ರೆ ಹುಚ್ಚೆ ಒಬ್ಬ ಗುರು ಅನ್ನದಂತೆ ಅದು ಒಂದು ಶ್ರದ್ಧಾ, ಒಬ್ಬ ಗುರು ಒಂದು ಗುರಿ, ನಿಮ್ಮ ಜೀವನ ಸಾರ್ಥಕ. ನಮಗೆ ಕನ್ಫ್ಯೂಷನ್ ಬೇಕು ಸದ್ಯ ಇಡೀ ಜಗತ್ತಲ್ಲಿ ಕನ್ಫ್ಯೂಷನ್ ಆದಷ್ಟು ಯಾರು ಬೇಡ ಅಂತ ಅಂದರೆ ತದ್ವೃತ್ತಿ ಸದ್ಭಾವಂ ಆದರೆ ಅದು ವೃತ್ತಿ ಅಲ್ಲಿದ್ರೂ ಕೂಡ ಅದು ನಾನೇ ಅನ್ನಿಸ್ತದೆ ಯಾಕಂದ್ರೆ ಸದ್ಭಾವಂ ಅಭಾವಂ ಆ ನಾನು ಎನ್ನುವ ಸತ್ಯಾಂಶ ಇದೆಯಲ್ವೋ ಆ ನಾನು ಅನ್ನುವಂಥ ವಾಸ್ತವಿಕತೆ ಇದೆಯಲ್ವೋ ಆ ನಾನು ಅನ್ನುವಂಥ ತತ್ವ ಇದೆಯೋ ಈ ತತ್ವದ ಅಭಾವ ಅರ್ಥಾತ್ ಅದು ನನಗೆ ಗೊತ್ತಿಲ್ಲ ಅದರಿಂದಾಗಿ ಘಟ ಘಟ ಆಗಿ ಉಳಿಯೋದಿಲ್ಲ ಅಹಂ ಅಯಂ ಅಹಂ ಅದು ನಾನು ಅಯಂ ಅಹಂ ಇದೆ ಈ ವಸ್ತು ನಾನು ಈ ಪದಾರ್ಥ ನಾನು ಈ ಸುಖ ನಾನು ಈ ದುಃಖ ನಾನು ಈ ಸಿಟ್ಟು ನಾನು ಈ ವೃತ್ತಿ ನಾನು ಇವರ ವೃತ್ತಿ ನಾನಾಗಿ ನಾನು ನೆರೆದಿರು ಯಾಕೆ ಸದ್ಭಾವಂ ಅಭಾವಂ ನನ್ನ ವಾಸ್ತವಿಕ ಇರುವಿಕೆಯನ್ನ ನಾನು ಅರಿಯದೇ ಇದ್ದರಿಂದಾಗಿ ಇಲ್ಲದೇ ಇರುವುದನ್ನು ನಾನು ಅಂತ ಕಾಣಿಸ್ತು ಮತ್ತೆ ಹೇಳ್ತಾರೆ ಆತ್ಮ ಹೇಗಿದೆ ಯಹ ಸ್ವಯಂ ಸರ್ವಂ ಪಶ್ಯತಿ ಸೂರ್ಯ ಚಂದ್ರ ನಕ್ಷತ್ರಾದಿಗಳಿಂದ ಸಹಿತವಾಗಿ ಒಂದು ಇರುವೆಯವರೆಗೂ ಎಲ್ಲವನ್ನೂ ನೋಡ್ತಾನೆ ಅಂತ ಇಟ್ಕೋ ಏಕಕಾಲಕ್ಕೆ ನೋಡ್ತಾನೋ ಹಂತ ಹಂತವಾಗಿ ನೋಡ್ತಾನೋ ಬೆಳೆದಂತೆ ಬೆಳೆದಂತೆ ನೋಡ್ತಾನೋ ಅಥವಾ ಎಲ್ಲವನ್ನೂ ನೋಡ್ತಾನೋ ಅವು ಏನೇನು ಬೆಳೆದು ನೋಡ್ತಾನೋ ಅವು ಯಾವ ಅವನನ್ನು ನೋಡಂಗ ಯಹ ಸ್ವಯಂ ಸರ್ವಂ ಪಶ್ಯತಿ ಯಂ ನ ಕಶ್ಚನ ಪಶ್ಯತಿ ಅವು ಯಾರೂ ಎಂದೆಂದಿಗೂ ಅವನನ್ನ ನೋಡುವುದಿಲ್ಲ ಅವನು ಎಲ್ಲವನ್ನ ನೋಡ್ತಾರೆ ನಮ್ಮೂರಿ ಗ್ಲಾಸ್ ಮುಂದೆ ನೋಡಿ ಆ ಗ್ಲಾಸ್ ಹಾಕ್ಬಿಟ್ರೆ ಹೊರಗಿದ್ದವರು ಹೊರಗಿಂದ ಎಲ್ಲ ಕಾಣಿಸ್ತದೆ ಹೊರಗಿದ್ದವರು ಹೊರಗಿಂದ ಏನು ಸರ್ವಂ ಪಶ್ಯತಿ ಯಮ್ಮ ನೋಡಿದ್ರಂತ ಗ್ಲಾಸ್ ಡೀಪ್ ಚಿಂತೆ ಕ್ಲಾಸ್ ಈಗ ಅದ್ರದ್ದು ಪರ್ಸೆಂಟ್ ಇದೆ ಇದು ಇದು ಇವು ಚಿಂತೆ ಕ್ಲಾಸ್ ಇದು ಇದರ ಚಿಂತೆ ಕ್ಲಾಸ್ ಇದೆ ಬಟ್ ಇಟ್ಸ್ ಓಕೆ ಅಲ್ಲಿ ಗಾಯತ್ರಿ ನಗರದಾಗ ನನ್ನ ಮಕ್ಕಳು ನನ್ನ ಕಿಟಕಿಗಳಿಗೆ ಈ ಥರ ಎಲ್ಲ ಮಾಡಿದ್ದು ಸೊ ದಾರೆ ಆದ್ರೂ ಹೋಗೋದು ಬರೋದು ಅಕ್ಕಪಕ್ಕ ಮನೆಯವರು ನಾವು ಆ ಕಡೆಗೆ ಇದ್ದೇವೆ ಎತ್ತನೆ ನಾವು ಕೂಡ ಹಿಂಗೆ ನಿಂತ್ಕೊಂಡು ಇವ್ರು ಯಾಕೆ ನಾನು ಹಿಂಗೆ ಮಾಡಿರ್ತಾರೆ ಆತ್ಮ ಸರ್ವಂ ಪಶ್ಯತಿ ಎಂದ ಅವನನ್ನ ಈ ಸೂರ್ಯ ಚಂದ್ರ ನಕ್ಷತ್ರ ಆಗಿರುವುದು ಯಾರಿಗೂ ಕೂಡ ನನ್ನನ್ನು ನೋಡುವ ಶಕ್ತಿ ಇಲ್ಲ ನಾನು ಎಲ್ಲವನ್ನು ನೋಡ್ತೀನಿ ಹೌದು ಎಶ್ಚೇತಯತಿ ಬುದ್ಧಿ ಯಾವುದು ಮನಸ್ಸು ಬುದ್ಧಿ ವೃತ್ತಿಗಳನ್ನ ಚೇತಯತಿ ಏನ್ ಮಾಡ್ತದೆ ಅದು ಅದು ಆ ಬುದ್ಧಿ ಮನಸ್ಸು ಇತ್ಯಾದಿಗಳನ್ನ ಬೆಳಗ್ತದೆ ಅಂತ ಇಟ್ಕೊಂಡು ಶಬ್ದ ಅಲ್ಲಿ ಒಂದು ವಿಶಿಷ್ಟವಾದ ಶಬ್ದ ಇದೆ ಚೇತರಿಸ್ತದೆ ಇಲ್ಲ ಅನ್ನೋ ಶಬ್ದ ಇದೆ ಮತ್ತೆ ಅದು ಬೆಳಗುತ್ತದೆ ಏನೇ ಬೆಳೆಸ್ತದೆ ಬುದ್ಧಿ ಬುದ್ಧಿಯ ವೃತ್ತಿಗಳನ್ನು ಚೇತರಿಸಿ ಆದರೆ ಅವು ಯಾವ ಆತ್ಮನನ್ನ ಚೇತರಿಸುವುದಿಲ್ಲ ಚೇತರಿಸ ಬೇಸ್ ಶಬ್ದ ಚೇತರಿಸ ಆತ್ಮ ಎಲ್ಲವನ್ನೂ ಚೇತರಿಸ್ತದೆ ಅದು ಯಾವ ಆತ್ಮನನ್ನ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅದು ಯಾವತ್ತಿಗೂ ಚೈತನ್ಯ ಇದೆ. ಅತ್ರಾನಾತ್ಮನಿ ಅಹಮಿತಿ ಮತಿ.